ಒಟ್ಟು ಒಂದೂವರೆ ಎಕರೆ ಸ್ವಂತ. ಹಾಂ ಹಾಂ, ನೀರಾವರಿ ಮಾಡಬೇಕು ಅಂತೇಳಿ ಯಾಕೆ ಅನಿಸ್ತು ನಿಮಗೆ? ನೀರಾವರಿ ಮಾಡಲಿಲ್ಲ ಜೀವನ ನಡೀದಿಲ್ಲ ರೀ, ಈಗ ಒಂದು ಬೇಸಿಗೆ ಒಳಗೆ ಹೊಟ್ಟೆ ತುಂಬೋದಿಲ್ಲ ರೀ. ಹಿಂಗಾಗಿ ನೀರು ಏನು ಅನುಕೂಲ ಆಯ್ತು, ಎಷ್ಟು ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಹೊತ್ತು ಕಂತಿನ ಮ್ಯಾಗ ಬೆಳಿಕಿತ್ತಿದ್ರು ನಾವು. ಈಗ ದೇಡ್ ಎಕರೆದಾಗ ಅಂದ್ರೆ ಅರ್ಧ ಎಕರೆ ಮಲ್ಲಿಗೆ ತೋಟ ಐತೆ ನಮ್ದು, ಒಂದು ಎಕರೆದಾಗ ಅದೊಂದು 10 ಗುಂಟೆ ಅದೊಂದು 10 ಗುಂಟೆ ಹಿಂಗೆ ನಾವು ಮಿಶ್ರ ತಳಿ ಮಾಡಿ ಬೆಳೆಯಕತ್ತಿದ್ದೆವು. ಎಷ್ಟು ಸಲ ಕಟಾವು ಮಾಡ್ತೀರಿ ಮಲ್ಲಿಗೆನ? ಮಲ್ಲಿಗೆ ವರ್ಷಕ್ಕೊಮ್ಮೆ ಗಿಡ ಕಟಾವು ಅಷ್ಟ ಮಾಡ್ತಾರೆ, ಹೂ ಉದ್ಯ ಡೈಲಿ ಕೊಯ್ತೀವ್ರು. ವರ್ಷಕ್ಕೊಂದ್ಸಲ ಕಟಾವು ಮಾಡಿದಾಗ ಒಂದು 2-3 ತಿಂಗಳು ವರ್ಷದಾಗ 8 ತಿಂಗಳು ಉತ್ಪನ್ನ ಕೊಡ್ತಿರ್ತಾರೆ ಅದು. ಅದು 4 ತಿಂಗಳು ಅಷ್ಟೇ ಇರೋದಿಲ್ಲ ಹೂವು. ಹೌದಾ? ಡೈಲಿ ಉತ್ಪನ್ನ ಇರೋದು. ಅದು ಹೆಂಗೆ ಆಳ ಭಾಳ ಬೇಕಾಗುತ್ತೆ ಹೂವು ಬಿಡಿಸ್ಲಿಕ್ಕೆ? ಅದಕ್ಕೆಲ್ಲ ಅಂದ್ರೆ ನಾವು ಗಂಡ ಹೆಂಡತಿ ಇಬ್ಬರು, ಇಬ್ಬರು ಲೇಬರ್ ನಾವು ತೊಗೊಂಡು ಕಾಸ ನಾವು ಜೀವನ ಮಾಡ್ತೇವ್ರಿ. ಎಂತ ಹೂ ಅದು? ಮಲ್ಲಿಗೆ ಕಾಕಡ ಮಲ್ಲಿಗೆ ಅಂತಾರೆ. ಅದನ್ನ ಬಿಡಿಸ್ಲಿಕ್ಕೆ 3 ಜನಕ್ಕೆ ಸಾಕಾಗುತ್ತ? ಸಾಕಾಗುತ್ತೆ. ದಿನಾನು ಒಂದು ದಿವಸ ಒಂದು ಲೇಬರ್ 3-4 ಕೆಜಿ ಹೂ ಬಿಡಿಸ್ತದೆ. 3-4 ಅಷ್ಟೇ ಬಿಡುತ್ತೆ ಅದು? ಅದ್ರ ಸಣ್ಣ ಹೂ ಇರ್ತದಲ್ರಿ, ಅದು ಸಾಗೋದಿಲ್ಲ, ಕೈ ಹಿಡ್ಕೊಂಡು ಕೆಲಸ ಕೈ ಹಿಡಿತೈತೆ. 8 ತಿಂಗಳು ಹಂಗೆ ಮಾಡೋದ? 8 ತಿಂಗಳು ರೀ, 4 ತಿಂಗಳು ಅಷ್ಟೇ ಗ್ಯಾಪ್ ಇರ್ತದ್ರಿ ಅದು. ಹೌದಾ? ಅದಕ್ಕೇನು ನೀರು ಅವನ್ನೆಲ್ಲ ಹೆಂಗೆ ಹಾಸ್ತೀರಿ? ಡ್ರಿಪ್ ಮಾಡಿದ್ದೀನಿ ರೀ ಅದಕ್ಕೆ. ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತೀರಿ? ದಿವಸಕ್ಕೆ ಒಂದು ತಾಸು ಅಷ್ಟೇ ಬಿಡ್ತವ್ರು. ಬಿಡಬೇಕು ದಿನಾನು? ದಿನ ಬಿಡಲಿಲ್ಲ ಅಂದ್ರೆ ನಡೆಯಲ್ಲ. ನಡೆಯೋಲ್ಲ, ಅದು ದಿವಸ ಉತ್ಪನ್ನ ಕೊಡೋದತ್ತಲ್ರಿ ಅದು. ಹಾಂ, ದಿವಸ ಅದಕ್ಕೆ ಗೊಬ್ಬರ ನೀರಂತೆ ಅವಶ್ಯಕತೆ ಬೇಕಿರೋದು. ಗೊಬ್ಬರ ಹೇಗೆ ಕೊಡೋದು? ನಾವು ಡ್ರಿಪ್ಪಿನ ಮೂಲಕ ಕೊಡ್ತೇವ್ರಿ. ಈಗ ಗೊಬ್ಬರನೂ ಡ್ರಿಪ್ಪಿನ ಮೂಲಕ? ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ ಕೊಡ್ತೇವ್ರಿ. ವರ್ಷಕ್ಕೊಂದ್ಸಲ ಸಗಣಿ ಗೊಬ್ಬರ ಹಾಕ್ತೀರಿ ಅಂದ್ರೆ ಅದನ್ನ ಪೂರ್ತಿ ಕಟ್ ಮಾಡಿ ಸಗಿಲಿಕ್ಕೆ ಬಿಟ್ಟಾಗ ಗೊಬ್ಬರ ಹಾಕ್ತೀರಿ? ಸಗಣಿ ಗೊಬ್ಬರ ಕೊಡ್ತೇವ್ರಿ. ಹೆಂಗೆ ಹಾಕ್ತೀರಿ ಅದನ್ನು? ಬುಟ್ಟಿಲಿ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಹಾಕ್ತೇವ್ರಿ. ಒಣ ಗೊಬ್ಬರನ? ಒಣ ಗೊಬ್ಬರ. ಅದನ್ನ ಮೇಲೆ ಹಾಕೋದು ಅಥವಾ ಮಣ್ಣಲ್ಲಿ ಮುಚ್ಚೋದು? ಅದನ್ನು ಗೊಬ್ಬರ ಹೋಗೋದು ಕಾಸು ನಾವು ಮಸ್ತ್ ಕಲ್ಟಿವೇಟರ್ ಅಂತ ಸಣ್ಣ ಗಾಡಿ ಇದೆ ಕೈಲಿ ಹೊಡಿದ್ರು ನಮ್ದು. ಹ್ಞೂ, ಆ ಕೈಲಿ ಹೊಡಿ ಗಾಡಿಲಿ ನಾವು ಎಲ್ಲ ಕಳೆ ತೆಗಿತೀವ್ರಿ. ಅದರಲ್ಲಿ ನಿಮ್ಮದೇ ಇದೆ ಕಲ್ಟಿವೇಟರ್? ಹಾಂ, ಕಲ್ಟಿವೇಟರ್ ನಮ್ಮದೇ ಇದೆ. ಅದಕ್ಕೇನು ಮಷಿನ್ ಇದೆ ಅದು? ಹಾಂ, ಮಿಷಿನ್. ಕೈಯಿಂದ ಎಳ್ಕೊಂಡು ಹೋಗೋವಂಥದ್ದು ಏನಿಲ್ಲ? ಇಲ್ಲ ಇಲ್ಲ. ಹ್ಞೂ, ಮಿಷಿನ್ ಅದು ಕಲ್ಟಿವೇಟರ್ ಅಂತ. ಅದು 7 HP ಮೋಟ್ರ್ ಇದೆ, ಅದೆಲ್ಲ ಕಳೆಯೆಲ್ಲ ತೆಗೆದು ಹೋಗ್ಬಿಡ್ತದೆ, ಎಲ್ಲ ಹೊಲ ಎಲ್ಲ ಹಸನು. ಎಷ್ಟು ಸಾಲಿನ ಅಂತರ ಎಷ್ಟಿದೆ? ನಮ್ಮ ಸಾಲಿನ ಸಾಲಿಗೆ 6 ಫುಟ್ ಐತೆ ರೀ ಮಲ್ಲಿಗೆ ತೋಟ. ಓ, ಗಿಡದಿಂದ ಗಿಡಕ್ಕೆ 6 ಫುಟ್? ಹಮ್ ಚೌಕ 6 ಫುಟ್. ಹೌದಾ? ಮತ್ತೆ ಮಧ್ಯೆ ಭಾಳ ಜಾಗ ಉಳಿತು. ಅಷ್ಟು ದೊಡ್ಡ ಗಿಡ ಆಗಿ ಅವರು ಹರಡ್ಕೊಂಡ್ಬಿಡುತ್ತೆ. ಹಾಂ, 6 ಫುಟ್ ಆದ್ರೆ ನಾವು ಮನುಷ್ಯರು ಅಡ್ಡಾಡೋಕೆ ಅಷ್ಟೇ ಉಳಿತದ್ರಿ ಜಾಗ. ಹೌದಾ? ದಿನಾನು ಹೂ ಬಿಡುತ್ತೆ, ಡೈಲಿ ಬೆಳಕರ ಅದು ತಂದಿಗ್ರಿ. ಒಂದು ಗಿಡ ಎಷ್ಟು ಹೂ ಬಿಡುತ್ತೆ? ಒಂದು ಗಿಡ ಎಲ್ಲ 300 ಗ್ರಾಮ 250 ಗ್ರಾಮ ಬರ್ತದ್ರು. ಒಂದೊಂದು ಗಿಡ? ಒಂದೊಂದು ಗಿಡ. ಹ್ಞೂ, ಒಂದಿನ ಬಿಟ್ಟು ಅಥವಾ ಡೈಲಿ? ಡೈಲಿ ರೀ, ಡೈಲಿ ದಿವಸ ಹೋಗಿ ಬಿಡೋದು. ಅರ್ಧ ಎಕರೆಗೆ ಎಷ್ಟು ಗಿಡ ಕುಂತ ಹಂಗಾದ್ರೆ? 400 ಗಿಡ ಕುಂತವ್ರು. 400 ಗಿಡ ಅಂದ್ರೆ ನಿಮಗೆ ದಿನ 1 ಕ್ವಿಂಟಲ್ ಹೂ ಬರ್ತಾ? 1 ಕ್ವಿಂಟಲ್ ಬರೋಂಗಿಲ್ಲ ರೀ. ಮತ್ತೆ 25 ಕೆಜಿ ಮಿಡ ಬರ್ತದ್ರಿ. 25 ಕೆಜಿ ತನ. ಬೇಸಿಗೆ ಒಳಗೆ ಬೇರೆ, ಚಳಿಗಾಲದಾಗ ಬೆಳೆದ್ರೆ, ಮಳೆಗಾಲದಾಗ ಬೇರೆ, ಎರ್ತಿ ಇರುತ್ತೆ. ಇಲ್ರಿ, ಈಗ ಜನವರಿ ಡಿಸೆಂಬರ್ದಾಗ ಹೆಚ್ಚು ಭಾಳ ಬರ್ತದ್ರಿ ಹೂವು. ಮತ್ತೆ ಮಳೆಗಾಲದಾಗ ಶ್ರಾವಣದಾಗ ಭಾಳ ಜೋರು ಬರ್ತದ್ರಿ ಹೂವು. ಅಂದ್ರೆ ಬಿಸಿಲು ಪ್ರಖರವಾಗಿರ್ಬೇಕು, ಅವಾಗ ಹೂ ಜಾಸ್ತಿ ಬರ್ತದ್ರಿ. ಹೂ ಜಾಸ್ತಿ ಬರ್ಬೇಕಂದ್ರೆ ಅಲ್ಲಿ ಹುಳದ ಕಾಟ, ರೋಗದ ಕಾಟ ಹಂಗೇನು ಇರಲ್ಲ? ರೋಗದ ಕಾಟ ಏನಿಲ್ರಿ, ಕೀಡಿ ಕಾಟ ಐತೆ. ಏನು ಮಾಡ್ತಾವ ಕೀಡಿ? ಆ ಹೂವು ಒಳಗೆಲ್ಲ ಮೇದ್ ಬಿಡ್ತಾವ್ರಿ. ಹೂವನ ತಿನ್ಬಿಡ್ತಾರೆ? ಹೂವನ ತಿನ್ಬಿಡ್ತಾರೆ ಅದು. ಹಾಂ, ಏನು ಮಾಡ್ತೀರ ಅದಕ್ಕೆ? ಅದಕ್ಕೆ ಔಷಧ ಹೊಡಿತೀರಿ, ಕೋರೋಜನ್ನ ಬಾರಾಜೆಡ್ಡು. ಕೇಳಿ ಹೊಡಿತೀರೋ ಅಥವಾ ಒಂದು ಅಂದಾಜಿನ ಮೇಲೆ? ಏ, ಕೇಳಿ ಹೊಡಿತೀರಿ. ಹಾಂ, ಅಂದ್ರೆ ಈಗ ಒಂದೊಂದು ಥರ ಮ್ಯಾಗ ಕೀಡಿ ಮೇದಿರ್ತದ್ರಿ. ಒಂದು ಒಳಗಿರ್ದು ಒಳಗಿರು ಕೀಡಿ ಮೇರ್ತದ್ರಿ. ಹ್ಞೂ, ಅದಕ್ಕೆ ಒಳಗಿನ ಕೀಡಿಗೆ ಯಾವ ಔಷಧ ಹೊಡಿಬೇಕು, ಹೊರಗಿನ ಕೀಡಿಗೆ ಯಾವ ಔಷಧ ಹೊಡಿಬೇಕು, ಅದನ್ನು ಕೇಳಿ ನಾವು ಅಂಗಡಿಯವ್ರನ್ನ ಕೇಳಿ ಇದನ್ನು ಮಾಡಿದ್ರು. 15-25 ಕೆಜಿನ ಅಂತ ತಿಳ್ಕೊಂಡಿನ. ಹಾಂ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾವಾಗಾರ. ಹೌದಲ್ಲ? ಅಷ್ಟೂ ಕಿಲೋಗಂಟ್ಲೆ ಮಾರೋದು ಅಥವಾ ಮಾಲಿ ಮಾಡಿ ಮಾರೋದು? ಕೆಜಿ ಗಟ್ಟಲೆ ಕೊಡ್ತೀನಿ ರೀ. ಹ್ಞೂ, ಎಲ್ಲಿ? ಧಾರವಾಡ ಮಾರ್ಕೆಟ್ ರೀ. ನಮಗೆ ಸಮೀಪಕ್ಕಾದ್ರೆ 20 ಕಿಲೋಮೀಟ್ರ್ ಕತ್ತಿ. ಬೆಳಗ್ಗೆದ್ದ ಒಂದು ಚೀಲ ಚೆಂಡು ಹೊರದಾದ್ರೆ ಚೆಂಡು ಹೂವು ಅದನ್ನು ತುಂಬಕಸ ಬಂದ್ಬಿಡ್ತೀವ್ರಿ. ಚೆಂಡು ಹೂವು ಅದು ಸೀಸನ್ದೊಳಗೆ ಬರ್ತದೆ? ಸೀಸನ್ ರೀ ಅದು. ಹ್ಞೂ, ಕಂಟಿನ್ಯೂ ಅದು ಅದಕ್ಕೇನು ಸೀಸನ್ ಇಲ್ಲ ರೀ, ಕಂಟಿನ್ಯೂ ಬರ್ತದೆ ಅದು. ಎಷ್ಟು ದಿನ ಬರುತ್ತೆ ಅದು? ಅದು 3 ತಿಂಗಳು ಬರ್ತದೆ ಒಮ್ಮೆ ಹೆಚ್ಚಿರಿ. ಹಚ್ಚಿದ 2 ತಿಂಗಳಿಗೆ ಹೂ ಚಲೋ ಆಯ್ತದ, ಒಂದು 3 ತಿಂಗಳು ಏಕ ಬರ್ತದ್ರಿ. 5 ತಿಂಗಳು ಬೇಕಿರೋದು? 5 ತಿಂಗಳು ಬೇಕು. ಅದು ಮುಗಿತಂದ್ರೆ ಕಿತ್ತಾಕೋದು, ಮತ್ತೊಂದು ಬೇರೆ ತರಕಾರಿ ಮಾಡಿದ್ರೆ, ಮತ್ತೆ ತರಕಾರಿ ಮಾಡಿದಲ್ಲಿ ಚೆಂಡು ಹಚ್ಚೋದು, ಚೆಂಡು ಹಚ್ಚದಲ್ಲಿ ತರಕಾರಿ ಮಾಡೋದು. ಅದ್ಲಾ ಬದಲಿ ಒಟ್ಟು ಹೂವು ಹಬ್ಬ ಹುಣ್ಣಿಮೆ ಅಂಥದ್ರಲ್ಲಿ ಹೆಚ್ಚು ಮಾರಾಟ ಆಗುತ್ತೆ. ಶ್ರಾವಣದಾಗ ಚೆಂದಾಗಿ ಒಂದು 15 ಕೆಜಿ ಬಂದ್ರೆ ವರ್ಷದ ದುಡ್ದಷ್ಟು ಉತ್ಪನ್ನ ಬಂದ್ಬಿಡ್ತದ್ರಿ. ಹೌದಾ? ಹೌದು. ಯಾಕೆ ಅಂದ್ರೆ ಶ್ರಾವಣ ದಿನನಿತ್ಯ ಪೂಜೆ ರೀ. ದಿನನಿತ್ಯ ಪೂಜೆಗೆ ಇಲ್ಲ ಅಂದ್ರೆ ಡೈಲಿ 300 ರೂಪಾಯಿ ರೇಟ್ ಕುಂದ್ರದ್ರಿ. ಅವಾಗ 1 ಕೆಜಿಗೆ 1 ಕೆಜಿಗೆ ರೀ. ಅದು ವರ್ಷಂಗಟ್ಲಿ 200-220 ಕಿಲೋ ಹೂ ಬಂದಷ್ಟು ಒಂದು ಶ್ರಾವಣದಾಗ ರೀ. ಒಂದು ತಿಂಗಳು ಚೆಂದಾಗಿ 15 ಕೆಜಿ ಬಂದ್ರೆ 1.5 ಲಕ್ಷ ಮಟ ಆರಾಮ ಉತ್ಪನ್ನ ಕುಂದ್ರದ್ರಿ. ನೋಡ್ರಿ, 1/2 ಎಕರೆಯೊಳಗೆ 1.5 ಲಕ್ಷ ಅಷ್ಟು ಹೈಯೆಸ್ಟ್ ಐತೆ ನಮ್ಗೆ ಧಾರವಾಡ ಪೇಟೆಗೆ ನಂದ್ರಿ. ಹೌದಾ? ಕಾಕಡ ಮಲ್ಲಿ ಒಳಗೆ ಹೈಯೆಸ್ಟ್ ಐತ್ರಿ. ನಿಮ್ಗೆ ರೇಟ್ ಹೆಂಗೆ ಫಿಕ್ಸ್ ಮಾಡೋದು? ಹಂಗಾರೆ ಅಲ್ಲಿ ಡೈಲಿ ಏನು ಮಾರ್ಕೆಟಿಗೆ ಅದ ರೇಟ್ ರೀ? ಡೈಲಿ ದಲಾಲ್ರಿ ಏನು ರೇಟ್ ಮಾಡ್ತಾರಲ್ಲ ಅದಕ್ಕರೇ ರೀ. ಹಾಂ ಅದಕ್ಕರೇ ನೀವು ನಾವು ಏನು ಮಾಡಲ್ಲ. ಇಲ್ಲ ಇಲ್ಲ ರೀ. ಮತ್ತು ಅವ್ರು ಕಡಿಮೆ ಹೇಳಿದ್ರು ಅಂದ್ರೆ? ಕಡಿಮೆ ಹೇಳೋದಲ್ಲ ರೀ, ಅವ್ರು ಸೀಸನ್ ನೋಡ್ಕಾಸ ಅಲ್ಲಿ ಹೂವಿನ ವ್ಯಾಪಾರ ನೋಡ್ಕಾಸ ಅವ್ರು ರೇಟ್ ಮಾಡ್ತಾರೆ. ಬೇಡಿಕೆ ನೋಡ್ಕೊಂಡು? ಹಾಂ. ಭಾಳ ಬೇಡಿಕೆ ಇತ್ತಂದ್ರೆ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಅಟ್ರೆ ಹೂವು ಅಲ್ಲಿ ವ್ಯಾಪಾರ ಆಗಲಿಲ್ಲ ಅಂದ್ರೆ ಒಂದಿಟ್ಟು ರೇಟ್ ಕಡಿಮೆ ಮಾಡ್ತಾರೆ. ಒಟ್ಟು ತೊಗೊಳ್ತಾರೆ? ಹಾಂ ತೊಗೋತಾರೆ. ಕಡಿಮೆ ರೇಟ್ ಇದ್ರು ಕಡಿಮೆ ಇದ್ರೂ ತೊಗೋತಾರೆ, ಜಾಸ್ತಿ ಇದ್ರೂ ತೊಗೋತಾರೆ. ನೇರವಾಗಿ ಯಾರು ಕೊಂಡ್ಕೊಂತೀವಿ ನಮ್ಗೆ ಕೊಡು ಅಂದ್ರೆ ಕೊಡ್ತೀರಿ ನೀವು? ಅದಂತ ಏನು ಇದು ಇರೋದಿಲ್ಲರ ಅವ್ರಿಗೆ, ಆದರೆ ಕೊಡ್ಬೇಕಂದ್ರೆ. ಈಗ ನಾನೇ ಬಂದಿನಪ್ಪ ನಿಮ್ಮ ಹೊಲಕ್ಕೆ, ನಮ್ಗೆ ನಾಲ್ಕು ಜನ ಗೆಳೆಯರನ್ನು ಕರ್ಕೊಂಬಂದೆ. ನಡಿ ಇಲ್ಲಿ ನಾಗಪ್ಪನ ಹೊಲಕ್ಕೆ ಹೋಗೋಣ, ಅಲ್ಲಿಂದನೂ ಹೂ ತರೋಣ, ಒಂದು 4 kg ಬೇಕಾಗಿದೆ ಅಂತೇಳಿ ಬಂದರೆ ಹಂಗೆ ಕೊಡ್ತೀವಿ. ಹಂಗೆ ಕೊಡ್ತೀವ್ರಿ? ಹ್ಞೂ ಹ್ಞೂ. ಹಂಗೆ ಡೈಲಿ ಕೊಡೋಕ್ಕಾಗೋದಿಲ್ಲ ರೀ, ಯಾಕಂದ್ರೆ ನಮ್ಗೆ ಆಧಾರ ಇರೋದಿಲ್ಲ ರೀ ನಿಮ್ಗೆ ಕೊಡಬೇಕಂದ್ರೆ. ನನಗೆ ಲೈಸೆನ್ಸ್ ಇರೋದಿಲ್ಲ ರೀ. ಯಾಕೆ ಲೈಸೆನ್ಸ್ ಹಾಕ್ಬೇಕು? ದಲಾಲ್ರ ಲೈಸೆನ್ಸ್ ಇರ್ತದೆ ರೀ. ಅವ್ರು ನಾವು ರೊಕ್ಕದ 15 ದಿನಕ್ಕೊಮ್ಮೆ ಪಟ್ಟಿ ಮಾಡಿಸ್ತೇನೆ ರೀ ನಾನು. ಹಾಂ 15 ದಿನಕ್ಕೆ ನಾನು ರೊಕ್ಕ ನಂಗೆ ಬರ್ತದ್ರೆ ಪಟ್ಟಿ ನನಗೆ ಹೇಗಿರ್ತದೆ? ನಿಮ್ಮದು ಪಟ್ಟಿ ಇರೋದಿಲ್ಲ ರೀ ನಮ್ಮ ಕಡೆಯ ರೊಕ್ಕ ಕೊಡ್ತೀವಲ್ಲ. ಹಾಂ ಅದ ರೀ. ಇಲ್ಲರಿ ಅಡ್ವಾನ್ಸ್ ಇಸ್ಕೊಂಡು ಕೊಡ್ಬೇಕು ನಾವು. ಹಾಂ ಅದೇ ಅಡ್ವಾನ್ಸ್ ಈಗ ರೊಕ್ಕ ಕೊಟ್ಟು ನಾನು ಕೊಡು ಅಂತೇಳಿ. ಹಾಂ ಕೊಡ್ತೀವಿ. ಕೊಡ್ತೇವ್ರಿ? ಹ್ಞೂ. ಉದ್ರಿ ಕೊಡಲ್ಲ? ಉದ್ರಿ ಕೊಡೋಂಗಿಲ್ಲ. ರೊಕ್ಕ ಉದ್ರಿ ದಲಾಲ್ರಿಗೆ ಎಷ್ಟೇ ಕೊಡೋದು ನಾವು. ಅದೇ ಅದೇ ಅವರು ದಿನ ಪರಿಚಯ ಇರ್ತಾರೆ, ತಿಂಗಳಿಗೆ ಎಷ್ಟು ಹೂ ಕೊಟ್ಟಿನಿ ಒಂದು ಲೆಕ್ಕ ಇರುತ್ತೆ. ಪಟ್ಟಿ ಬಿಲ್ ಮಾಡಿ ಕೊಡ್ತಾರೆ ಅವರು. ಹ್ಞೂ. ಅದು ನಮ್ಗೆ ಆಧಾರ ಇರ್ತದ್ರಿ ಕೈ ಸುವಾಗ. ಹ್ಞೂ. ನಿಮ್ಮ ಕಡೆ ಇದ್ದಿರೋದಲ್ಲ. ಮಾಲಿ ಮಾಡಿದರೆ ಇನ್ನೂ ಲಾಭ ಆಗುತ್ತೇನೆ? ಅದು ಮಾಡಿದ್ದೀವ್ರಿ ಸರ್. ಮಾಡಿದೀವಿ, ಅದು ನಮ್ಗೆ ವರ್ಕೌಟ್ ಆಗಲಿಲ್ಲ. ಅಡ್ಡಾಡ್ಬೇಕು ರೀ. ಮತ್ತು ಆಳಿಗೆ ಖರ್ಚು ಕಟ್ಟಬೇಕಾ? ಹಂಗಾಗಿ ಅದ್ರೂ ಒಂದು 2-3 ವರ್ಷ ವ್ಯಾಪಾರ ಮಾಡಿದ್ದೇನೆ ರೀ. ಎಲ್ಲ ಜಾತ್ರೆ ಇದ್ದಲ್ಲಿ ಬೆಳಗಾವಿ ಗೋಕಾಕ ಮಠ ಹೋಗಿ ಮಾರಿ ಮಾರಿ ಬಂದಿದ್ದೇನೆ. ಹೌದಲ್ಲ. ಚೆಂಡು ಹೂವು ಮತ್ತು ಈ ರೀತಿ ಮಲ್ಲಿಗೆ ಹೂವು ಇವನ್ನೆಲ್ಲನೂ ಮಾಡ್ತಾ ಇದ್ದಾರೆ. ಮಿಶ್ರ ತಳಿಯಾಗಿ ಮಾಡ್ತಾನೆ. ಮಿಶ್ರ ತಳಿಯ ಅಂದರೆ ಈಗ ಚೆಂಡು ಒಂಥರ ರೀ, ಮಲ್ಲಿಗೆ ಒಂಥರ, ತರಕಾರಿ ಒಂಥರ, ಸಮಗ್ರ ತಳಿ. ಈ ಚೆಂಡು ಹೂವಿಗೆ ನೀರು ಕೊಡೋದನ್ನ? ನೀರು ಕೊಡ್ಬೇಕು ಸರ್. ಅಲ್ಲಿ ಆಳು ಬೇಕಾಗುತ್ತೆ. ಬಟ್ ಬಡ ಚೆಂಡುಗೆ ಆಳು ಬೇಡ್ರಿ. ಹ್ಞೂ. ನಾವಿಬ್ರು ಗಂಡ ಇಂತ ಹೋದ್ರೆ ಒಂದು ಚೀಲ ಒಂದು ತಾಸನೇ ಕೊಕೊಂಬರ್ದವ್ರು. 30 kg ದೊಡ್ಡ ಇರುತ್ತೆ. ದೊಡ್ಡ ಹರ್ಕೊಂಬಂದ್ರೆ ಆಯ್ತು. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 7 ಗಂಟೆಗೆ ಅಂದ್ರೆ ಕೊಕೊಂಬಂದ್ಬಿಡ್ದವ್ರು. ಏನು ಚಾಕು ಯೂಸ್ ಮಾಡ್ತೀರ? ಕೈ ಇಲ್ಲ ಪ ಹಂಗೆ ಕೈಲ ಪರ್ ಪರ ಇದನ್ನ ಮಾಡಿ ಪರ್ ಪರ್ ಪರ್ ದೊಡ್ಡ ಇರ್ತಾವಲ್ಲ. ದೊಡ್ಡ ಎಸ್ ಈಡಕ್ಕವರು ಈಡಾಗುತ್ತೆ. ಅವನು ಮಾಲಿ ಮಾಡಲ್ಲ? ಮಾಲಿ ಮಾಡ ಎಲ್ಲ ದಲಾಲ್ರ ಅಂಗಡಿಗೆ ರೀ. ದಲ್ಲಾಲ್ರಿಗೆ ಕೊಡ್ತೀರಿ, ಅವರು ಕೂಡ ಹೆಂಗೆ ಬೇಕಂಗೆ ಕೊಡ್ತಾರೆ. ನಿಮಗೆ ಯಾವುದು ಹೆಚ್ಚು ಲಾಭದಾಯಕ? ಮಲ್ಲಿಗೆ ಹೂವು ಲಾಭ. ಮಲ್ಲಿಗೆ ಹೂವು ಕಂಟಿನ್ಯೂಸ್ 8 ತಿಂಗಳು ಬರುತ್ತೆ. 8 ತಿಂಗಳು ಬರ್ತದಲ್ಲ ರೀ. ಎಷ್ಟು ಲಾಭ ಆಗುತ್ತೆ ಅರ್ಧ ಎಕರೆಯಲ್ಲಿ? ಇವತ್ತು ಕನಿಷ್ಠ ಇಲ್ಲಾಂದ್ರೆ 1,000 ರೂಪಾಯಿ ಲಾಭ ಇರ್ತದೆ ನನಗೆ. 1,000 ಅಂದ್ರೆ 5,000 ಮಟ ತೊಗೊತೇನೆ ರೀ ನಾನು. 1,000 ರಿಂದ 5,000 ಒಂದು ಡೈಲಿಗೆ ರೀ. ಡೈಲಿ ಸೀಸನ್ ಮೇಲೆ ರೀ. ಸೀಸನ್ ಮೇಲೆ. ಮತ್ತು ಸರಾಸರಿ? ಸರಾಸರಿ ಅಂದ್ರೆ 1,000 ರೂಪಾಯಿ ಲೆಕ್ಕ ಹೇಳ್ಕೊಂಡು ರೀ. 1,000 ಒಮ್ಮೆ ಹೂ ಕಡಿಮೆ ಬರ್ತಿರ್ತದ್ರೆ, ಒಮ್ಮೆ ಹೂ ಜಾಸ್ತಿ ಬರ್ತಿರ್ತೈತಿ. ಒಮ್ಮೆ ರೇಟ್ ಇರ್ತವೆ, ರೇಟ್ ಇರ್ತವೆ, ಒಮ್ಮೆ ರೇಟ್ ಇರಲ್ಲ. ಹಿಂಗಾಗಿ ನಾವು 1,000 ಲೆಕ್ಕ ದಿನಾನು. ಗಂಡಗೆ 500 ರೂಪಾಯಿ, ಹೆಂಡತಿಗೆ 500 ರೂಪಾಯಿ ಪಗಾರ. ಗ್ಯಾರಂಟಿ? ಗ್ಯಾರಂಟಿ. ಶ್ರಮ ಅನ್ಸುತ್ತಾ? ಶ್ರಮ ಅನಿಸ್ತದ ರೀ. ಏನು ಏಕ ನಿತ್ತು ನಿಂದಿರ್ಬೇಕಲ್ರಿ, ಒಂಟಿ ಗಾಲಿ ನಿತ್ತು ಕಾಸು ಕೊಯ್ಬೇಕು ರೀ. ಅದು ಎಷ್ಟು 2-3 ತಾಸು ಇರ್ತದೆ? ಇಲ್ಲ ರೀ, ಬೆಳಗ್ಗೆ 10 ಗಂಟೆಗೆ ಕೊಯ್ದು ಅಂದ್ರೆ ಸಾಯಂಕಾಲ ಮಟ ಕೊಯ್ಬೇಕು. ಓಹೋ. ಬಿಸಿಲಾಗ? ಬಿಸಿಲಾಗ ಕೊಯ್ಬೇಕು ರೀ. ಬೆಳಗ್ಗೆ ನಸುಕ್ನಾಗ ಏನು? ಇಲ್ಲ ಇಲ್ಲ ಇಲ್ಲ ಇಲ್ಲ, ನಸುಕ್ನಾಗ ಹೋದ್ರೆ ಸಣ್ಣ ಮಗ್ಗಿರ್ತಾರೆ, ಕಾಣೋದಿಲ್ಲ ರೀ. ಎದ್ದ ಎಷ್ಟು ಬಿಸಿಲು ಬೀಳ್ತದಲ್ಲ ಅಷ್ಟು ಚಂದ ಹೊಡೆದು ಕಾಣತ್ತೆ ರೀ ಮಗ್ಗಿ. ಅದು ಅರಳಿತಾವು. ಇವತ್ತು ಕೊಯ್ದಿದ್ದನ್ನು ನಾಳೆ ತಂದು ಮಾರೋದು? ಇವತ್ತು ಕೊಯ್ದಿರ್ತೇವೆ, ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಕೊಟ್ಬಿಡ್ದವ್ರು. ಅದನ್ನ ಪ್ಯಾಕ್ ಮಾಡ್ತೀರನ್ನ ಏನು? ಅರ್ಧ ಕೆಜಿ ಪ್ಯಾಕೆಟ್ ಮಾಡ್ತಾರೆ. ಅರ್ಧ ಕೆಜಿ ಒಂದು ಪ್ಯಾಕೆಟ್? ಒಂದು ಪ್ಯಾಕೆಟ್. ಇಲ್ಲಿ ಬಂದು ತೂಗೋ ಅವಶ್ಯಕತೆನೇ ಇಲ್ಲ? ತೂಗೋ ಅವಶ್ಯಕತೆನೇ ಇಲ್ಲ ರೀ. ಎಲ್ಲ ಬ್ಯಾಗಡಿ ಲೆಕ್ಕ ಕೊಟ್ಟು ಕಾಸು ಬಂದ್ಬಿಡ್ದವ್ರು. ಚೆಂಡು ಹೂವನ್ನು ಪ್ಯಾಕ್ ಮಾಡ್ತೀರಿ? ಇಲ್ಲ ಇಲ್ಲ, ಅಲ್ಲೇ ಕಿಲೋಗಂಟ್ಲೆ ಅವ್ರು ಮಾಡ್ತಾರೆ. 10 kg 5 kg ದಲಾಲ ವ್ಯಾಪಾರಸ್ಥರಿಗೆ ಅಷ್ಟು ಬೇಕಲ್ಲ, ಅಷ್ಟೇ ತೂಕ ಮಾಡಿ ಅವರೇ ಕೊಡ್ತಾರೆ ದಲಾಲ್ರಿ. ನೀವು ಒಂದು ಚೀಲದ ತಂದು ಹಾಕಿಬಿಡ್ತೀವಿ, ಒಂದು ಚೀಲ ತಂದು ಸುರಿ ಬಿಡ್ತಾರೆ ನಾವು. ಇಲ್ಲಿ ಅಲ್ಲಿ ತೂಕ ಅವರೇ ಮಾಡ್ತಾರೆ, ತೂಕ ದಲಾಲ್ರೆ ಮಾಡ್ತಾರೆ. ಚೆಂಡು ಹೂನು ಒಂದು 2-3 ತಿಂಗಳು ಬರುತ್ತಾ? 3 ತಿಂಗಳಿಗೆ ಬರ್ತದೆ ರೀ. ಒಂದು ಚಾಲು ಆಯ್ತು, 3 ತಿಂಗಳು ಕಂಟಿನ್ಯೂ ಬರುತ್ತೆ. ನಮ್ಗೆ ಇದ ಸೀಸನ್ಗೆ ಬೇಕು ಅನ್ನೋ ಹಂಗೆ ಬೆಳಿಲಿಕ್ಕೆ ಬರ್ತದೆ ಚೆಂಡು ಹೂವು ಬರ್ತದೆ ರೀ ಸರ್. ಬರ್ತದೆ ಬರ್ತದೆ. ಅದು ಹಚ್ಚಿದ ಮುಂದೆ 2 ತಿಂಗಳು ಮುಂದಿರ್ತ ಗೊತ್ತಿದ್ರಿ, ಈ ಸೀಸನ್ಗೆ ಬರುವಂಗೆ 2 ತಿಂಗಳಿಗೆ ಕರೆಕ್ಟ್ ಹಚ್ಬೇಕು ನಾವು. ಎರಡನೇ ತಿಂಗಳಿಗೆ ಚಾಲೋ ಬರ್ತೈತ್ರಿ ಹೂವು. ಚಾಲೋ ಸೀಸನ್ ಯಾವ ಸೀಸನ್ ಬೇಕು ಆ ಸೀಸನ್ ಬರ್ತದೆ. ಹಂಗೆ ಮಾಡ್ತೀರಿ? ಹಂಗೆ ಮಾಡ್ತಾರೆ. ದೀಪಾವಳಿಗೂ ಕೂಡ ದೀಪಾವಳಿ ಬರ್ದ ದಸರಾ ಶ್ರಾವಣ ಸೀಸನ್ಗೆ ಬರುವಂಗೆ ಹಚ್ಚಿದ್ರೆ ಲಾಭ ಆಗ್ತದೆ. ತರಕಾರಿ ಅಂದ್ರೆ ಯಾವ್ಯಾವು? ಟೊಮೆಟೊ ಕ್ಯಾಬೇಜ ಮಾಡ್ತಾರೆ. ಟೊಮೆಟೊ ಕ್ಯಾಬೇಜ ಕ್ಯಾಬೇಜ ಈ ಸದ್ಯ ಟೊಮೆಟೊ ಇಲ್ಲರೆ ಕ್ಯಾಬೇಜ್ ಐತಾರೆ ಅರ್ಧ ಎಕರೆ. ಈಗ ಯಾಕೆ ಟೊಮೆಟೊ ಹಾಕ್ಲಿಲ್ಲ? ಟೊಮೆಟೊ ಹಾಕಿದ್ದವ್ರೆ ರೇಟ್ ಬಿದ್ದದ ಕೆತ್ತ ಹೋಗಿದ್ರು. ಅದನ್ನು ರೇಟ್ ಬಿತ್ತನ? ಅದು ಬಂದ ತಕ್ಷಣ ರೇಟ್ ಬಿತ್ತ ಅಂತ ತೆಗೆದು ಹೋಗ್ಬಿಡುದು. ಇಲ್ರಿ ರೀ, ಅದು ಕೋದ ಕೂಲಿ ಆಗ್ಲಿಲ್ಲ ರೀ. ಹ್ಞೂ. ಹಿಂಗಾಗಿ ತೆಗೆದ ಮತ್ತೆ ಕ್ಯಾಬೇಜ್ ಮಾಡಿದ್ರು. ಕ್ಯಾಬೇಜ್ ತೆಗೆದು ಕ್ಯಾಬೇಜ್ಗೆ ಅದಕ್ಕೂ ಏನು ಮಿತಿ ಬೇಡ್ರಿ, ಬೇಕಾದಾಗ ಹಚ್ಚರ ಕ್ಯಾಬೇಜ್ ಬರುತ್ತೆ. ಕ್ಯಾಬೇಜ್ ಹಾಕಿ ಯಾವ ರೀತಿ ಅನುಕೂಲ ಆಯ್ತು ನಿಮಗೆ? ಈಗ ಸದ್ಯ ಕ್ಯಾಬೇಜ್ ಬಂದ್ರೆ ಒಂದು ಸ್ವಲ್ಪ ರೇಟ್ ಡೌನ್ ಐತ್ರಿ ಈಗ, ಬಟ್ ಖರ್ಚು ಜಾಸ್ತಿ ಬರ್ತದೆ. ಇನ್ನೊಂದು ಹೇಳೋದಂದರೆ ಬರೀ ಒಂದ ಬೆಳೆ ಯಾಕೆ ಹಾಕೋಣ ನಾವು? ಒಂದಿಷ್ಟು ಬದನೆ ಹಾಕೋಣ, ಒಂದಿಷ್ಟು ಮೆಣಸಿನ್ಕಾಯಿ ಹಾಕೋಣ, ಒಂದಿಷ್ಟು ಚವಳಿಕಾಯಿ ಹಾಕೋಣ, ಒಂದಿಷ್ಟು ಕ್ಯಾಬೇಜ್ ಹಾಕೋಣ, ಹಿಂಗೆ ಯಾಕೆ ಬರಲ್ಲ? ಹಂಗೂ ಮಾಡ್ತಾರೆ. ಅಷ್ಟು ಭೂಮಿ ಇಲ್ಲಲ್ರಿ, ಭಾಳಷ್ಟು ಭೂಮಿ ನಮ್ಮದು, ಸಣ್ಣ ರೈತ ನಾನು. 10-10 ಗುಂಟೆ ಅಥವಾ 7-7 ಗುಂಟೆ ಹಿಂಗೆ ಹಾಕ್ಬೋದಲ್ಲ? ಹಾಕ್ಬೋದು ರೀ. ಮತ್ತು ಹಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ. ನಾವು ಈಗ ಸದ್ಯ ಕ್ಯಾಬೇಜ್ ತೆಗೆದು ಮೆಷಿನ್ ಗಿಡ ಮಾಡ್ತೇವೆ ರೀ. ಹಾಂ. ಒಂದು ಸ್ವಲ್ಪ ಬೀನ್ಸ್ ಮಾಡ್ತೇವೆ, ಜೂನ್ಕಂದ್ರೆ ಮತ್ತೊಂದಷ್ಟು ಚೆಂಡು ಹಚ್ತೇವೆ ರೀ. ಹ್ಞೂ. ತೆಗೆದು ಮೇಲೇನೆ ಹಾಕೋದು? ಹಾಕೋದ್ರಿ. ಜೊತೆಗೆ ಹಾಕಲ್ಲ? ಜೊತೆಗೆ ಹಾಕಕ್ಕೆ ಬರಲ್ಲ ರೀ. ಯಾಕಂದ್ರೆ ಅದು 10 ಗುಂಟೆ ಇದು 10 ಗುಂಟೆ ಹಾಕಿದ್ರೆ ಅಂತ ಕೊಡ್ರಿ. ಕ್ಯಾಬೇಜ್ ಹಾಕಿದ್ರಿ ಅದಕ್ಕೂ ಬೆಲೆ ಇಲ್ಲ ಅಂತೇಳಿದ್ರಿ, ಟೊಮೆಟೊ ಹಾಕಿದ್ರಿ ಅದಕ್ಕೂ ಬೆಲೆ ಇಲ್ಲ ಅಂತೇಳಿದ್ರು, ಇಡಿಯಾಗಿ ನಾವು 1/2 ಎಕರೆ ಹಂಗೆ ಹಾಕಿಬಿಟ್ರು ಒಂದೇ ಬೆಳೆ ಹಾಕಿದಾಗ ಒಂದೇ ಬೆಳೆ ಈ ಸಮಸ್ಯೆ ಇರುತ್ತೆ. ನೀವು 10-10 ಗುಂಟೆ ಅಥವಾ 8-8 ಗುಂಟೆ ಈ ರೀತಿ ಹಾಕಿದಾಗ ಒಂದು ಬೆಳೆ ಹೋಯಿತು ಹೆಚ್ಚು ಕಡಿಮೆ ಅಂತೇಳಿ ಇನ್ನೊಂದು ಬೆಳೆ ಆದರೂ ಕೈ ಹಿಡಿಯುತ್ತೆ. ಯಾವ್ದು ಬೇಡಿಕೆ ಇದೆ ಅದು ಮಾರಾಟ ಆಗುತ್ತೆ. ನಾವು ಹಂಗೆ ಮಾಡ್ತಿದ್ರು ಮೊದಲ. ಹಾಂ. ನಮ್ಮ ಕೆವಿಕಿ ಧಾರವಾಡದವ್ರಿಗೆ ಬಂದು ನಮಗೆ ತರಕಾರಿ ಮಾಡ್ರಿ ಅಂತ ಹಾಕಿದ್ರೆ, ನಾವು ಮೊದಲ ಎಷ್ಟಾದರೂ ಹೂವು ಬೆಳೀತಿದ್ರು ಅದನ್ನು. ಹ್ಞೂ. ಒಂಥರ ಶಾವಂತಿಗೆ, ಒಂಥರದ ಚೆಂಡು ಹೂವು, ಅರ್ಧ ಮಲ್ಲಿಗೆ ಬೆಳೀತಿದ್ವಿ. ಅರ್ಧ ಇದನ್ನು ಮಾಡಪ್ಪ, ಅದನ್ನು ಇದನ್ನು ಅರ್ಧ ಮಾಡಂತ ನಮ್ಮ ಬ್ರದರ್ ಸಾಹೇಬರು ಬಂದು ಹೇಳಿದ್ರು. ಹಾಂ. ಆಮೇಲೆ ನಾವು ತರಕಾರಿ ಗಟ್ಟ ತೆಲಿಬಿಟ್ಟಿವ್ರಿ. ಹಾಂ. ಸರಿ, ಇದು ಮಾಡೋದು ಸರಿ ಇದೆ. ಸರಿ. ಆದರೆ ಒಂದೊಂದು ತರಕಾರಿ ಮಾಡೋದಕ್ಕಿಂತ ಮಿಸ್ತ್ರ ವೈವಿಧ್ಯತೆ ಇರಬೇಕು, ಸಮಗ್ರ ತಳಿ ಮಾಡಬೇಕು. ಸಮಗ್ರ ಅಂದರೆ ಬೇರೆ ಬೇರೆ ತಳಿ ಮಾಡೋದು. ಹಾಂ. ಒಂದು ಬೀನ್ಸ್, ಒಂದು ಸ್ವಲ್ಪ ಬೀನ್ಸ, ಒಂದು ಸ್ವಲ್ಪ ಟೊಮೆಟೊ, ಹಂಗೆ ಮಾಡಿದ್ರೆ ಅನುಕೂಲ ಜಾಸ್ತಿ ಅಂತ. ನಿಮ್ಗೇನು ತೊಂದರೆ ಆಗುತ್ತೆ? ಕಟಾವಿಗೆ ಏನಾರ ತೊಂದರೆ ಆಗುತ್ತೆ? ನಿರ್ವಹಣೆಗೆ ಏನು ತೊಂದರೆ ಆಗುತ್ತೆ? ಏನು ತೊಂದರೆ ಆಗೋದಿಲ್ಲ. ಮತ್ತೆ ಯಾಕೆ ಮಾಡಲ್ಲ? ಯಾಕೆ ಮಾಡೋಲ್ಲ ಅಂದ್ರೆ ಈಡಾಗೋದಿಲ್ರಿ. ಅದು 1/2 ಎಕರೆ ಒಂದು ಪ್ಲಾಟ್ ಮಾಡಿದ್ವಿ ಅಂದ್ರೆ 1/2 ಎಕರೆ ಒಂದು ಬೇರೆ ಪ್ಲಾಟ್ ಮಾಡ್ಬೇಕ್ರಿ ನಾವು. 10-10 ಗುಂಟೆ ಆದ್ರೆ ಮಾಲ್ ಹೊಂಡದಿಲ್ರಿ. ಈಗ ನಿಮ್ಗೆ 30 ಕೆಜಿ ಬರೋ ಬದನೆಕಾಯಿ, 10-10 ಕೆಜಿ ಬಂದ್ರೆ ಏನು ಸಮಸ್ಯೆ? ಅದು ಸ್ವಂತ ವ್ಯಾಪಾರ ಮಾಡಕ್ಕೆ ನಡೀತದ್ರಿ ಅದು 10 ಕೆಜಿ. ಈಗ 30 ಕೆಜಿ ಬಂದ್ರೆ ಒಂದು ದಾಡ ಕೊಟ್ಟು ಕಳಿಸ್ಬೋದು. 10 ಕೆಜಿ ಬಂದ್ರೆ ಎಲ್ಲಿ ಅದ್ರ ಹೋದ ಬಾಡಿಗೆ ಆಗೋದಿಲ್ರಿ. ಹಂಗಾಗುತ್ತೆ. ಹಂಗಾಗುತ್ತೆ. 10 ಕೆಜಿ ಬಂದ್ರೆ ನಾವು ಎಲ್ಲಾರು ಮಾರ್ಕೆಟ್ ಹೋಗಿ ಮಾರ್ಬೇಕಾಗತ್ತೆ ಅದನ್ನು. ಹಂಗಾದ್ರೆ 2-3 ಬೇಡ, 4 ಬೇಡ, 2 ಆದರೂ? 2 ಮಾಡ್ತಾರಲ್ರಿ. ಹ್ಞೂ. 2 ಮಾಡ್ಬೋದು. 2 ಮಾಡ್ಬೋದು. ಯಾಕಂದರೆ ರೈತರಿಗೆ ಕೆಲವೊಂದಿಷ್ಟು ಟೆಕ್ನಿಕ್ ಅಂತೀವಿ. ಒಂದು ಹೋಯ್ತು ಅಂದ್ರೆ ಇಡೀ ಬೆಳೆನೂ, ಇಡೀ ಬೆಳೆನೂ ಹೋಗ್ತಾರೆ. ಟೊಮೆಟೊ ಹೋತಿಗೆ ಸದ್ಯ ಕ್ಯಾಬೇಜ್ನೂ ಹೋಗೋ ಲೆಕ್ಕಕ್ಕೈದ್ರಿ. ಹಾಂ. ಹಂಗಾದಾಗ ಎಷ್ಟು ರಿಸ್ಕ್ ಅಂತ ಹೊರ್ತೀರಿ? ಭಾಳ ತ್ರಾಸ ಆಗತ್ತೆ. ಒಂದು ವರ್ಷ ಬೆಳೆ ಹೋಯ್ತು ಅಂದ್ರೆ 1 ವರ್ಷ ಕಾಯ್ಬೇಕು ನೀವು, ಮತ್ತೆ ಅದೆಲ್ಲನೂ ಆಳು ಕಾಳು ಖರ್ಚು ಅದೆಲ್ಲನೂ ಬಂದ್ಬಿಡುತ್ತೆ. ಭಾಳ ಬರ್ತದೆ ಖರ್ಚು ರೀ. ಈಗೆಲ್ಲ ಔಷಧಿ ಮ್ಯಾಗಿನ ಕಾಯಿದ್ರಿ. ಬೀಜ ಎಲ್ಲಿ ತರ್ತೀರಿ? ನರ್ಸರಿ ಒಳಗೆ ತಂದ್ಬಿಡ್ತಾರೆ ರೆಡಿಮೇಡ್. ಎಲ್ಲಿ ಸಸಿನ ತಂದು? ಸಸಿನ ತಂದ್ಬಿಡ್ತಾರೆ. ಎಲ್ಲಿ? ಬಾಗೇವಾಡಿ ರೀ. ಬಾಗೇವಾಡಿಗೆ ಹೋಗ್ತೀರಿ? ಬೆಳಗಾವ್ ಅಂತಲ್ಲ ಬಾಗೇವಾಡಿ ರೀ. ಬಾಗೇವಾಡಿಗೆ ಹೋಗಿ ಸಸಿ ತಂದು ಮುಂಚೆ ಹೇಳಿಟ್ಟಿರ್ತಾರೆ ನೋಡಿ. ಇಲ್ಲರಿ, ಅವರೆಲ್ಲ ರೆಡಿ. ಈ ಥರ ಟೊಮೆಟೊ ಬೇರೆ ಇರ್ತದೆ, ಕ್ಯಾಬೇಜ್ ಇರ್ತದ್ರಿ, ಮಿಷಿನ್ ಗಿಡ ಇರ್ತದವು. ಪ್ರೈವೇಟ್ ಕಂಪ್ನಿನದು? ಹಾಂ, ಪ್ರೈವೇಟ್. ಸ್ವಂತ ಅವ್ರು ನರ್ಸರಿ ಮಾಡ್ಕೊಂಡು ಅವ್ರ ಪಾಲಿ ಹೊಸದಾಗ ಅದೇ ತ ಉದ್ಯೋಗ ರೀ ಅವ್ರದ್ದು. ಅಲ್ಲಿಂದ ತಂದು ನಾವು ಇಲ್ಲಿ ಅದು ಮಾಡಿ ಹಾಕ್ಬೋದು. ಒಮ್ಮೆಗೆ ಪಾಲಿ ಹೌಸ್ದಿಂದ ತಂದು ಹೊಲಕ್ಕೆ ಹಾಕಿದಾಗ ತೊಂದರೆ ಆಗಲ್ಲ ಗಿಡಕ್ಕೆ? ಆಗಂಗಿಲ್ಲರಿ. ಅದನ್ನೊಂದು ಸ್ವಲ್ಪ ನೆರಳಾಗಿಟ್ಟು ಏನು ನಡೀತೈತೆ? ನಡೀತದ್ರಿ. ಒಂದೊಂದ್ಕಡೆ ಬಾಡೋದು ಹಂಗೆ ಬಾಡೋದಿಲ್ರಿ. ಆ ಹೊಲ ಅಲ್ಲಿಂದ್ರೆ ತರ್ಗೊಡೋದು, ಹಚ್ಚ ಬಿಡೋದ್ರಿ. ಅದನ್ನು ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರು ಬಿಡಬೇಕು, ಹದ ಮಾಡ್ಕೊಂಡಿರ್ಬೇಕಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಂದು ಹಚ್ಚೋದ್ರಿ ಅದನ್ನು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಎಲ್ಲನೂ ಸಿಗುತ್ತೆ ಅಲ್ಲಿ? ಎಲ್ಲ ಥರ ಸಿಗ್ತದ್ರಿ, ಕೈ ತರಕಾರಿ ಎಲ್ಲ ಥರ ಸಿಗ್ತದ್ರಿ. ನಾವೇ ಬೀಜ ಹಾಕೊಂಡು ಮಾಡಿದ್ರೆ ಅದು ಅವರು ಏನಂತ್ರಿ ಅವ್ರದ್ದು ಅದು ಏನು ಮಿಸ್ಟೇಕ್ ಐತೆ ಈಗಿನ ಹವಾಮಾನಕ್ಕೆ ರೀ? ಮೊದಲೇ ನಾವು ಹಂಗೆ ಮಾಡ್ತಿದ್ವಿ ರೀ. ಹೊಲದಲ್ಲಿ ಬೀಜ ಹೋಗೋದ ಎಲ್ಲ ನಾವು ಮಾಡ್ಕೊಂಡು ಮಡಿ ಮಾಡ್ಕೊಂಡು ನಾವೇ ಮಾಡ್ತಿದ್ವಿ. ಈಗ ಅವು ಹಂಗೆ ಅಷ್ಟು ಸರ್ತ ಬರವಲ್ಲ, ಸರಳ ಬರವಲ್ಲರಿ ಇವು. ನಾವು ಬೀಜದ್ದು ಏನೋ ದೋಷ ಇರ್ಬೋದು ಹಂಗೆ ಅನ್ಸುತ್ತೆ ನಮ್ಗೆ. ಹಂಗೆ ಅನ್ಸಿದ್ರೆ ಮತ್ತೆ ನೀವು ಪ್ರಯತ್ನ ಮಾಡೋಕೆ ಹೋಗಿಲ್ಲ? ಮಾಡಲಿಲ್ಲರಿ. ಹಿಂಗಾಗಿ ಭಾಳ ಅಂದ್ರೆ 1,000 ರೂಪಾಯಿ ಹೆಚ್ಚು ಕಡಿಮೆ ಇಷ್ಟ ಬರ್ತದ್ರೆ ಅದು ನರ್ಸರಿಗಿಂತ 1,000 ರೂಪಾಯಿ ಅಷ್ಟ. ಭಾಳ ಅಂದ್ರೆ ಅಷ್ಟು ಉಳಿಸ್ಬೋದು ಹಂಗೆ ಅನ್ಸುತ್ತೆ. ಬೇಡಪ್ಪ ನಮ್ಗೆ ರೆಡಿಮೇಡ್ ತಂದಕ ಬಾಳೆ ಮಾಡಿಬಿಡು ಅಂತ ಹಿಂಗೆ ಗ್ಯಾರಂಟಿ ಅಂತೇಳಿ. ಗ್ಯಾರಂಟಿ ರೀ. ಅವರು 1,000 ಅಂದ್ರೆ ಎಷ್ಟು ಕೊಡ್ತಾರೆ ನಿಮಗೆ? ಎಕ್ಸ್ಟ್ರಾ ಒಂದಿಷ್ಟು ಕೊಡ್ತಾರೆ? 10 ಟ್ರೇಗೆ 1 ಟ್ರೇ ಎಕ್ಸ್ಟ್ರಾ ಕೊಡ್ತಾರೆ. 10 ಟ್ರೇಗೆ 1 ಟ್ರೇ. ಒಂದು ಟ್ರೇದಲ್ಲಿ ಎಷ್ಟು ಇರ್ತದೆ? 100 ಇರ್ತವ್ರಿ. ಒಂದು ಹೆಚ್ಚು ಕಡಿಮೆ ಬಾಡಿದ್ರೆ ಬಿದ್ದು ಹೋದ್ರೆ ಸತ್ರ ಅಲ್ಲೊಂದು ರಿಪ್ಲೇಸ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ. 1 ಟ್ರೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ನಿಮ್ಗೆ ತರಕಾರಿನೂ ಲಾಭನ? ತರಕಾರಿ ಲಾಭ ರೀ. ಹೋದ ವರ್ಷ ಹೆಚ್ಚಿದ್ದೀವಿ ನಾವು. 1,800 ರೂಪಾಯಿ ಒಂದು ಬಾಕ್ಸ್ ಕೊಟ್ಟಿವ್ರಿ. 20 ಕೆಜಿ ಬಾಕ್ಸ್ 1,800 ರೂಪಾಯಿ ಕೊಟ್ಟಿವ್ರಿ. ಲಾಭ ಆಯ್ತು ನಿಮಗೆ? ಲಾಭ ಆಯ್ತು ರೀ. 1/2 ಎಕರೆಗೆ 1.5 ಲಕ್ಷ ರೂಪಾಯಿ ಆಗಿತ್ತು ರೀ. 1/2 ಎಕರೆಗೆ 1 ಸೀಸನ್? ಒಂದು ಸೀಸನ್. ನಿಮಗೆ ತರಕಾರಿಯಿಂದನೂ ಅಷ್ಟು ಬರುತ್ತೆ, ಹೂವಿನಿಂದ ಬರುತ್ತೆ, ಚೆಂಡು ಈ ಬೇರೆ ಬೇರೆ ಹೂವಿನಿಂದ ಒಂದಿಷ್ಟು ಬರುತ್ತೆ. ಹೆಚ್ಚು ಕಡಿಮೆ ನಿಮಗೆ ಖರ್ಚು ವೆಚ್ಚ ತೆಗೆದ್ರೆ 3 ಲಕ್ಷ ರೂಪಾಯಿ ಆರಾಮ ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಉಳಿದು ದೀಡ ಎಕರೆ ಒಳಗೆ 3 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತೇನೆ ರೀ. ತೆಗಿತೀರಿ. ಅದು ಅಲ್ಲದೆ ಬೇರೆ ಏನು ಮನೆಯಲ್ಲಿ ದನ ಕರು ಸಾಕೋದು ಹಂಗೆ ಇಲ್ಲ ರೀ, ಬೇಕಾಗಿಲ್ಲ. ಇದು ಮಲ್ಲಿಗೆ ತೋಟದಾಗ ಏನು ನಡೀದಿಲ್ಲ ರೀ ಉದ್ಯೋಗ. ಇದಕ್ಕೆ ಪೂರ್ತಿ ಆಳ್ಬೇಕಾಗ ನಾವಿಬ್ರು ಗಂಡ ಐತಿ, ಇದು 2 ಲೇಬರ್ ತುಂಬಕಾಸು ನಾವು ಜೀವನ ಮಾಡ್ತೇವೆ ರೀ. ಅವು ಆಕಳ ತೊಂದು ಮತ್ತು ಅವಕ್ಕೆ ಮೇವು ಹಾಕಬೇಕು ರೀ, ಅಷ್ಟು ನಮಗೆ ಪುರ್ಸೋದ ಟೈಮೇ ಸಿಗೋಂಗಿಲ್ಲ ರೀ ಅವು. ಹಿಂಗಾಗಿ ನಾವು ಮಾಡಿದ್ದು ಮಾಡಿ ಪಾಪ ಜೀವ ಮರ್ಗಿಸೋದು ಬೇಡ ಅಂತ ಹೊಳಿ ಕೊಟ್ಬಿಟ್ಟಿವ್ರು ಮಾರಾಗ. ಅದು ಅಲ್ಲದೆ ಬೇರೆ ಬಾರ್ಡ್ರಿಗೆ ಏನರೂ ಒಂದಿಷ್ಟು ಗಿಡ ಹಾಕೋಣ, ಎತ್ತರವಾಗಿ ಬೆಳೀಲಿ, ನಾವು ನಿರಂತರವಾಗಿ ಒಂದಿಷ್ಟು ಇವು ಬೆಳೆಯಂತ ಬೆಳೀತಾ ಇರ್ತಾವೆ. ನಮ್ಮ ಸಂಪನ್ಮೂಲ ಸಾಗವಾನಿ ಗಿಡ ಅದಾವ ಸರ್. ಎಷ್ಟಿದಾವು? ಒಂದು 300 ಗಿಡ ಅದಾವ. ಹೆಂಗೆ ಇದಾವೆ? ಈ ಬೇಸೆ ಬಂದ ಮನೆಗೆ ಹಾಕೋಂಗ. ಎಷ್ಟು ವರ್ಷದ ಗಿಡ ಅವು? 8 ವರ್ಷದ ಗಿಡ ಇರ್ಬೇಕು ರೀ. 8 ವರ್ಷದ ಗಿಡಕ್ಕೆ ಸಾಗವಾನಿಗೆ ಕನಿಷ್ಠ ಒಂದು 15-20 ವರ್ಷ ಬಿಡ್ಬೇಕು ಅಂತಾರೆ. ಬಿಡ್ಬೇಕು ರೀ. ಅಷ್ಟು ಚಂದ ಬಂದವ್ರಿ ಅವು. ಚಂದ ಬಂದವಲ್ಲ, ಏನು ಮಾಡಿದ್ರಿ ಅಷ್ಟು ಚಂದ ಬರಲಿಕ್ಕೆ? ಅಂದ್ರೆ ನಾವು ಏನು ಅವಕ್ಕೆ ಏನು ಮಾಡಿಲ್ಲ ರೀ. ನಾವು ಈಗ ಹೂವಿನ ತೋಟಕ್ಕೆ ನೀರು ಹಸ್ತಿರ್ತೇವಲ್ಲ ರೀ, ಅದ ನೀರು ತಗೋತತ್ರಿ. ಅದು ಅದ್ರ ಬಡ್ಡಿಗೆ ಏನು ಬಿಡಲ್ಲ ನೀವು? ಬಡ್ಡಿಗೆ ಬಿಡೋದು. ಬೇರೆಗೇನು ಇಲ್ಲ, ಇಲ್ಲ ನೆಲ್ಕೊಂಗೆ ಮಾಡಲ್ಲ. ಮತ್ತು ಮಳೆಗಾಲದೊಳಗೆ ಬಿದ್ದ ತಪ್ಪಲನ ಅದಕ್ಕೆ ಕರಗಡ ಗೊಬ್ಬರ ಆಗಿರ್ತದೆ ರೀ ಅದಕ್ಕೆ. ಹ್ಞೂ, ಅದಕ್ಕೇನು ಗೊಬ್ಬರ ಗಿಬ್ಬರ ಏನು ಹಾಕಬೇಕಾಗಿಲ್ಲ, ಯಾಕಂದ್ರೆ ಆಳವಾಗಿ ಹೋಗಿರ್ತಾವೆ ಬೇರು. ಬೇರು ದೂರ ಇರ್ತದೆ ರೀ. ನಿಮ್ಮ ಮಧ್ಯೆ ಕೃಷಿ ಚಟುವಟಿಕೆ ಮಾಡ್ತಾ ಇರ್ತೀರಿ, ಕುಂಟಿ ಹಾಸ್ತೀರಿ, ಅವಾಗೇನು ಬೇರು ತೊಂದರೆ ಆಗಲ್ಲ? ತೊಂದರೆ ಆಗೋದಿಲ್ಲ ರೀ. ಮತ್ತು ಅದ್ರ ಗಿಡದ ಕೆಳಗೆ ನೆರಳು ಬರ್ತ ಅಲ್ಲಿ ಬೆಳೆ ಎಲ್ಲ ಒಂದು ಸಾಲ ಬರೋದಿಲ್ಲ ರೀ ಸರ್. ಅಲ್ಲಿ ಬರಲ್ಲ. ಬರೋಲ್ಲ ಕಾವಿಗೆ. ಅದಕ್ಕೆ ಸಾಗವಾನಿ ಗಿಡ ಕಾವು ಬಾಳಾಕತ್ತಲ್ಲ ರೀ, ಹಿಂಗಾಗಿ ಅದು ಒಂದು ಸಾಲ ಬರೋಂಗಿಲ್ಲ. ಅದೇನು ಬೇಜಾರು ಇಲ್ಲ ನಿಮ್ಗೆ? ಬೇಜಾರಿಲ್ಲ. ಅಷ್ಟು ಅಲ್ಲಿ ಮಾಲು ಕೊಟ್ಟ ಕೊಡೋದಲ್ಲ ರೀ ಅದು. ಹೌದಲ್ಲ. ಮತ್ತು ನಮ್ಮ ಬದುವೂ ಭದ್ರ ಇದಿರ್ತದ್ರಿ, ಗಟ್ಟಿಮುಟ್ಟು ಇರ್ತದ್ರಿ. ಹ್ಞೂ, ಬೇರೆ ಪ್ರಾಣಿಗಳು ಅಂತಿಂತ ಮನುಷ್ಯರು ಅವ್ರು ಇವ್ರದ್ದು ಅಂದ್ರೆ ಬದು ಭದ್ರ ಮಾಡ್ಕೋಬೇಕು ಅಲ್ಲ. ಈಗ ಒಂದು ಸಾಲದಿಂದ ಉತ್ಪನ್ನ ನೋಡ್ಬಿಡೋದ್ರಿ. ಈಗ 10 ವರ್ಷಕ್ಕಂದ್ರೆ ಅಷ್ಟು 10 ಲಕ್ಷ ಗಂಟಲೆ ಉತ್ಪನ್ನ ಬರ್ತದೆ ರೀ ಅದು. ನಾಗಪ್ಪ ಇಷ್ಟೆಲ್ಲಾನು ದುಡಿದ್ರಿ, ಏನೆಲ್ಲನೂ ಮಾಡ್ಲಿಕ್ಕೆ ಸಾಧ್ಯನೂ ಮಾಡಿದಿರಿ, ಏನು ಪಾಠ ಕಲ್ತ್ರಿ? ಜೀವನ ಅಂದ್ರೆ ಏನು ಅನ್ಸುತ್ತೆ? ಕೃಷಿ ಮಾಡ್ಕೊತ ಇಷ್ಟೆಲ್ಲನೂ ಮಾಡ್ತೀವಿ, ಲಾಭ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ಲುಕ್ಸಾನ್ ಅನ್ನಿಸ್ತಾ ಇದೆ, ಬರೀ ದುಡಿದಾತು ಅಂತೇಳಿ ಹಂಗೆ ಅನಿಸುತ್ತೋ, ಅಥವಾ ಇನ್ನೂ ಏನಾದರೂ ಪ್ಲ್ಯಾನ್ ಮಾಡಿ ಬೇರೆ ರೀತಿಯಿಂದ ಮಾಡ್ಬೇಕು ಅನಿಸುತ್ತೋ ಹೇಗೆ? ಇದ್ರೊಳಗೆ ದುಡಿದು ನಾವು ಏನು ಮಾಡಿದ್ರು ಮಾಡ್ಬೇಕಲ್ಲ ರೀ. ಏನೇನು ಮಾಡ್ಕೊಂಡ್ರಿ? ಬೇರೆದವ್ರು ಭೂಮಿ ಅಷ್ಟು ಮಾಡಿದವ್ರು. ಇದು ಭೂಮಿಯಾಗಿಂದ ದುಡ್ಡು ದುಡ್ದು ಹ್ಞೂ, ಒಂದು 3 ಎಕರೆ ಬಡ್ಡಿ ಹಂಗಾರ ಕೊಟ್ಕಾಸು ರೊಕ್ಕ ಒಂದು 3 ಎಕರೆ ಹೊಲ ಮಾಡಿದ್ದೀನಿ ರೀ. ಅದ್ರಾಗ ಏನು ಬೆಳೀತು? ಅದ್ರಾಗ ಕಬ್ಬು ಬೇಕು. ಬಡ್ಡಿಯಾಗಿ ಮಾಡ್ತೀರಿ? ಬಡ್ಡಿಯಾಗಿ ಮಾಡಿದ್ರು. ಇಷ್ಟು ವರ್ಷ ಅಂತ ಗ್ಯಾರಂಟಿ ಇರ್ತಾನೆ? ಒಂದು 3 ವರ್ಷ ಕಾಗದ ಮಾಡಿರ್ತಾವ್ರು, ಬಾಂಡ ಬರೆದಿರ್ತಾವೆ. ಕನಿಷ್ಠ 1 ವರ್ಷ ಬಿಡಿಸ್ರು ಬಾರ್ತಾವ. 1 ಎಕರೆಗೆ 2.5 ಲಕ್ಷ ರೂಪಾಯಿ ರೀ. 1 ಎಕರೆಗೆ 2.5 ಲಕ್ಷ ರೂಪಾಯಿ. 3 ಎಕರೆ 3 ಎಕರೆ 7 ಲಕ್ಷ ರೂಪಾಯಿ ಅವ್ರಿಗೆ ಕೊಡೋದು. 7 ಲಕ್ಷ ರೂಪಾಯಿ 7.5 ಲಕ್ಷ ರೂಪಾಯಿ. ಅಷ್ಟು ಕೊಟ್ಟು 3 ವರ್ಷ ನೀವು ಅಷ್ಟು ಕೊಟ್ಟು ಲಾಭ ಇದೆ? ಆದ್ರೆ ಲಾಭ ಇದ್ರಿ. ಕಬ್ಬು ಲಾಭ ಆಗುತ್ತೆ ರೀ. ಹೆಂಗೆ ಅಂದ್ರೆ ಈಗ 1 ಎಕರೆಗೆ 50 ಟನ್ ಬರ್ತದ ರೀ ಅದು. ಹಾಂ, 2.5 ವರ್ಷ ರೀ, 1 ಲಕ್ಷ ಮ್ಯಾಗ ಆರಾಮ. ಖರ್ಚು ಇಲ್ಲ ರೀ, ಒಮ್ಮೆ ಹಾಕಿದ್ರೆ 3 ವರ್ಷ ಚಿಂತಿಲ್ಲ. 3 ವರ್ಷ ಚಿಂತಿಲ್ಲ ಅಂತೇಳಂದ್ರೆ ನಿಮಗೆ ಪ್ರತಿ ವರ್ಷ ಒಂದು 6 ಲಕ್ಷ ರೂಪಾಯಿ ಸಿಗುತ್ತೆ? ಅದ್ರಲ್ಲಿ ಸಿಗ್ತದೆ ಕಬ್ಬಿನಾಗ ಸಿಗ್ತದೆ ರೀ. ಖರ್ಚು ವೆಚ್ಚ ತೆಗೆದು ಒಂದು 5 ಲಕ್ಷ ಮಟ್ಟ ಸಿಗ್ತದೆ ರೀ. 3 ವರ್ಷ ಅಂದ್ರೆ 15 ಲಕ್ಷ ರೂಪಾಯಿ ಸಿಗುತ್ತೆ. ನೀವು 7 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿರ್ತೀರಿ, ನಿಮ್ಗೆ ಉಳಿದೈತಿ 7 ಲಕ್ಷ ರೂಪಾಯಿ, ನಿಮ್ಗೆ ಉಳಿಯುತ್ತೆ ಹೆಚ್ಚು ಕಡಿಮೆ ಅಲ್ಲ. ಅಂದ್ರೆ ಭೂಮಿ ತಾಯಿ ಕೈ ಬಿಡಲ್ಲ ಅನ್ಸಿ? ಭೂಮಿ ತಾಯಿ ಕೈ ಬಿಡೋದಿಲ್ಲ ರೀ, ಶ್ರಮ ಕೊಡ್ಬೇಕ್ರಿ ಅದಕ್ಕೆ. ಹಂಗೆ ಭೂಮಿಯಾಗ ಬಾ ಅಂತಂದ್ರೆ ಬರೋದಿಲ್ಲ ರೀ ಸರ್. ದುಡ್ದಾಗ ಭೂಮಿ ತಾಯಿ ಕೊಡೋದ್ರಿ, ಅದು ನಮ್ಮದು ದೇವ್ರು ಬೀಳ್ಬೇಕ್ರಿ ಅದ್ರ ಭೂಮಿ ತಾಯಿಗೆ. ಆಯಿತು ನಾಗಪ್ಪ, ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹೂವು ಮತ್ತು ತರಕಾರಿ ಬೇಸಾಯದ ಅನುಭವ ಕುರಿತು ನಾಗಪ್ಪ ಓಲೇಕಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಈಗ ರಾಮದುರ್ಗ ತಾಲೂಕು ಜನ್ನಾಪುರದ ಪೀರಪ್ಪ ರುಕ್ಮಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆಗಳು. ಬ್ರಹ್ಮದೇವ ಬ್ರಹ್ಮ ದೇವ ಘಬಾರಿ ರೇವೇನ ಬ್ರಹ್ಮ ದೇವ ಘಬಾರಿ ವೇದಾನ ಕಥೇನ ನಿಸ್ರೋ ಭಗವಾನ ನದಿ ಕಮಲೆ ಮಹುಟರೆ ಭಗವಾನ ಭರಯಾನ ದಿಟರ ಚರೇನ ತಿನಿ ಜರಿ ದಿಕೆ ನದಿಟೊರೆ ಭಗವಾನ ಬೋಲ ವಿಷ್ಣು ಸೂತೋರ ಗೋರಿ ಚರಿ ದಿ ಕೇಂದಿಟರೆ ಭಗವಾನ ಚರ ಮುಖಯೇ ಚರೇನ ಪಂಚ ಮುಖಾರೆ ಬ್ರಹ್ಮ ಕೇರಾನೋ ಬೋಲ ವಿಷ್ಣು ಸೂತೋರಿ ದೇವೇನ ಹಂಕರಯಾನ ಕೈ ಕೈ ವಿಚಾರ ಕರಾನ ಮಜ ಮೋಟು ಚುಕರ ನಕೇನೋ ಬೋಲ ವಿಷ್ಣು ಸೂತೋರ ಗೋರಿ ಲಂಬಾಣಿ ಭಜನೆಗಳನ್ನು ಕೇಳುತ್ತಿರುವಿರಿ. ತಾರು ನಮ ಸರ ಭೋಳು ಮಾದೇವ ಕೈಲಾಸೇನ ಬಾಣಯವಾಳು ತಾರು ನಮ ಸರ ಭೋಳು ಮಾದೇವ ಕೈಲಾಸೇನ ಬಾಣಯವಾಳು ಮಾದೇವ ಇದುವರೆಗೆ ರಾಮದುರ್ಗ ತಾಲೂಕು ಜನ್ನಾಪುರದ ಪೀರಪ್ಪ ರುಕ್ಮಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಜವಾರಿ ಕಡಲೆಕಾಳು 4076-4756 ರೂಪಾಯಿಗಳು. ಉದ್ದಿನಕಾಳು 1610-4901 ರೂಪಾಯಿಗಳು. ಧನಿಯಾ 6710 ರೂಪಾಯಿಗಳು. ಹತ್ತಿ 8500 ರೂಪಾಯಿಗಳು. ಒಣಮೆಣಸಿನಕಾಯಿ 6200-42200. ಹೆಸರುಕಾಳು 1870-7669 ರೂಪಾಯಿಗಳು. ಗೆಜ್ಜೆ ಶೇಂಗಾ 4589-6210 ರೂಪಾಯಿಗಳು. ಹುರುಳಿಕಾಳು 5800